ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಂದಾಳು ಎಎಂ ಮಾರುತೇಶ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕ್ ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಂದಾಳು ಎಎಂ ಮಾರುತೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಸಮಗ್ರ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಈಗ ಸಾಕಷ್ಟು ಜನ ರೈತರು ಸಾಕಷ್ಟು ದವಸ ಧಾನ್ಯಗಳನ್ನು ಬೆಳೀತಾರೆ. ಇತ್ತೀಚೆಗೆ ಸಾಕಷ್ಟು ಜನ ಈ ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ತಾರೆ. ಈ ಸಿರಿಧಾನ್ಯಗಳಿಂದ ಸಾಕಷ್ಟು ಅನುಕೂಲ ಇದೆ, ನಮ್ಮ ಆರೋಗ್ಯಕ್ಕೆ ಅನುಕೂಲ ಇದೆ, ಇದನ್ನು ಹೆಚ್ಚು ಹೆಚ್ಚು ಬಳಸಬೇಕು ಅಂತ ಹೇಳ್ತಿದ್ದಾರೆ. ಮೊದಲಿಗೆ ಈ ಸಿರಿಧಾನ್ಯಗಳ ಒಂದು ಪರಿಚಯ ಮಾಡಿಕೊಡಿ ಸರ್. ನಿಮ್ಮ ಸಿರಿಧಾನ್ಯಗಳ ಪರಿಚಯ ಬಹಳ ಪುರಾತನ ಕಾಲದಿಂದಲೂ ನಿಮಗೆ ಗೊತ್ತಿದೆ. ಸಿರಿಧಾನ್ಯಗಳು ಒಣಭೂಮಿಯ ಒಂದು ಮಹತ್ವವಾದ ಬೆಳೆಯಾಗಿದೆ. ಕಾರಣ, ಕಡಿಮೆ ಮಳೆ ಪ್ರದೇಶದಲ್ಲೂ ಸಹ ಹೆಚ್ಚಿನ ಒಂದು ಇಳುವರಿ ನೀಡುವುದರ ಜೊತೆಗೆ ಉತ್ಕೃಷ್ಟ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಅವಶ್ಯಕತೆ ಇಲ್ಲದಿರುವುದು ಹಾಗೂ ಸಿರಿಧಾನ್ಯಗಳನ್ನು ಒರಟು ಧಾನ್ಯ ಅಥವಾ ತೃಣಧಾನ್ಯ ಅಥವಾ ಕಿರುಧಾನ್ಯಗಳೆಂದು ಕರೆಯುತ್ತಾರೆ. ಅದೇ ರೀತಿ ಸಿರಿಧಾನ್ಯಗಳಂದ್ರೆ ಗೊತ್ತಿದೆ ರೈತ ಬಂದವರು ನಿಮಗೆ, ಗಾತ್ರದಲ್ಲಿ ಕಿರಿದಾದ ಮತ್ತು ಪೋಷಣೆಯಲ್ಲಿ ಹಿರಿಯನಾದ, ಗಾತ್ರದಲ್ಲಿ ಬಹಳ ಸಣ್ಣದು, ಪೋಷಕಾಂಶಗಳಲ್ಲಿ ಹಿರಿಯನಾದ, ಒಂದು ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲುವ ಒಂದು ಧಾನ್ಯಗಳೇ ಕಿರುಧಾನ್ಯಗಳು. ಕಿರುಧಾನ್ಯಗಳು ಯಾವ್ಯಾವಪ್ಪ ಅಂದ್ರೆ ರಾಗಿ, ಸಾಮೆ, ಬರಗು, ನವಣೆ, ಆರಕ, ಊದಲು, ಸಜ್ಜೆ, ಜೋಳ ಇತ್ಯಾದಿಗಳು, ಇವುಗಳನ್ನ ಸಿರಿಧಾನ್ಯ ಅಂತಾರೆ. ಅದೇ ರೀತಿ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಸಿರಿಧಾನ್ಯಗಳು ಬಡವರ ಆಹಾರವೆಂದು ಪರಿಗಣಿಸುತ್ತ ಕಾಲವೊಂದಿತ್ತು. ಹೆಚ್ಚು ಕಷ್ಟಪಟ್ಟು ಹೊಲದಲ್ಲಿ ಶ್ರಮದಾಯಕ ಕೆಲಸ ಮಾಡುವವರು ಊಟದಲ್ಲಿ ತೃಣಧಾನ್ಯಗಳು ಪ್ರಮುಖ ಅಂಗವಾಗಿದ್ದವು. ಹಳ್ಳಿಗಳಲ್ಲಿ ಭತ್ತಕ್ಕಿಂತ ನವಣೆ ಆಗಿರ್ಬೋದು, ಸಾವೆ ಆಗಿರ್ಬೋದು, ರಾಗಿ ಆಗಿರ್ಬೋದು ಮುಂತಾದ ತೃಣಧಾನ್ಯಗಳ ಸೇವನೆ ಹೆಚ್ಚಾಗಿ ಕಂಡು ಬರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ಸಿರಿಧಾನ್ಯಗಳು ಶ್ರೀಮಂತರ ಆಹಾರವಾಗಿದ್ದಾವೆ. ಏನಾಗಿದೆ, ಈ ಅಕ್ಕಿ ಇದೆಲ್ಲ ಏನಾಗಿದೆ, ಬಡವರ ಆಹಾರ ಆಗಿದೆ. ಅದೇ ರೀತಿ ಇದಕ್ಕೆ ಬಹಳಷ್ಟು ಪೋಷಕಾಂಶ ಮೌಲ್ಯ ಇರೋದ್ರಿಂದ ಸಿರಿಧಾನ್ಯಗಳನ್ನು ನಾವು ಹೆಚ್ಚು ಪ್ರದೇಶದಲ್ಲಿ ಬೆಳಿಲಿಕ್ಕೆ ಸರ್ಕಾರನೂ ಕೂಡ ಅದಕ್ಕೆ 2 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದವರಿಗೆ 10,000 ರೂಪಾಯಿ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಇಲ್ಲಿ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಬೆಳೆದ್ರೆ ನಮ್ಮ ಸಮಗ್ರ ರೈತ ಬಾಂಧವರಿಗೆ ನಾವು ಸಿರಿಧಾನ್ಯಗಳನ್ನು ಊಟವನ್ನು ಬಡಿಸ್ಬೋದು, ಹಾಗಾಗಿ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಕೋಬಹುದು ಅಂತೇಳಿ ಹೇಳಿಕೆ ಬಯಸ್ತೇನೆ. ಸರ್, ಈಗ ಈ ಸಿರಿಧಾನ್ಯ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳಿದ್ರೆ ಈ ಪೋಷಣ ಮೌಲ್ಯ ಅಂತ, ಈ ಪೋಷಣ ಮೌಲ್ಯ ಅಂದ್ರೆ ಏನ್ ಸರ್? ಪೋಷಣ ಮೌಲ್ಯ ಅಂದ್ರೆ ಏನಿಲ್ಲ, ಸಿರಿಧಾನ್ಯಗಳಲ್ಲಿ ಈಗ ಹೇಳಿದೆ ಬರಗು ಆಗಿರ್ಬೋದು, ಆರ್ಕ, ನವಣೆ, ಸಾಮೆ ಮತ್ತು ಊದಲು, ಇವುಗಳ ಪೋಷಕಾಂಶಗಳ ಗುಣಮಟ್ಟ ಅಂದ್ರೆ ಪೋಷಕಾಂಶಗಳು ಯಾವ್ಯಾವ ಅಂತ ನಿಮ್ಗೆ ಗೊತ್ತಿದೆ. ಸಸಾರಜನಕ ಇರ್ಬೋದು, ಮತ್ತೆ ಶರ್ಕರ ಪಿಷ್ಟ ಇರ್ಬೋದು, ಕ್ಯಾಲ್ಸಿಯಂ ಸುಣ್ಣಾಂಶ ಇರ್ಬೋದು, ಐರನ್ ಮಟ್ಟ ಇರ್ಬೋದು, ಇವೆಲ್ಲ ಇದರಲ್ಲಿ ಹೆಚ್ಚಾಗಿದ್ದಾವೆ. ಏನಾಗಿದೆ ಅಂತಂದ್ರೆ, ಸುಮಾರು ಬೇರೆಗಳಿಗೆ ಕಂಪೇರ್ ಮಾಡಿದಾಗ ಇವುಗಳ ಸಸಾರಜನಕದ ಪ್ರಮಾಣ 8-12% ಇದ್ದು ಇದು ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ 60% ಪಿಷ್ಟ ಪದಾರ್ಥ, ಪಿಷ್ಟ ಪದಾರ್ಥ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅದೇ ರೀತಿ ನಿಧಾನವಾಗಿ ಜೀರ್ಣವಾಗಿ ಮತ್ತು ನಿಧಾನವಾಗಿ ರಕ್ತಗತವಾಗುವ ಗುಣವನ್ನು ಹೊಂದಿದ್ದು ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ ಸೂಕ್ತ ಆಹಾರವಾಗಿದೆ. ಇದನ್ನು ಸಂಶೋಧನೆಯಿಂದ ಕೂಡಲೂ ದೃಢಪಡಿಸಲಾಗಿದೆ. ಇದಲ್ಲದೆ ದೇಹಕ್ಕೆ ಲಭ್ಯವಾಗದ ಶರ್ಕರ ಪಿಷ್ಟಗಳ ಪ್ರಮಾಣ ಅಕ್ಕಿಗೆ ಹೋಲಿಸಿದಾಗ ಈ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದೇ ರೀತಿ ರೈತ ಬಾಂಧವರೇ, ಈ ರೀತಿಯ ಶರ್ಕರ ಪಿಷ್ಟಗಳು ಹೆಚ್ಚಾಗಿ ನಾರಿನಂಶದಿಂದ ಕೂಡಿದ್ದು ಆಹಾರದ ಒಂದು ಗುಣಮಟ್ಟವನ್ನು ಹೆಚ್ಚಿಸುವುದರೊಂದಿಗೆ ಅನ್ನನಾಳದಲ್ಲಿ ಉತ್ಪತ್ತಿಯಾಗುವ ವಿಷ ಪದಾರ್ಥಗಳನ್ನು ಸಹ ತಡೆಗಟ್ಟಿದೆ. ಅದೇ ರೀತಿ ರೈತ ಬಾಂಧವರೇ, ಈ ಹೆಚ್ಚಿನ ಒಂದು ನಾರಿನಂಶ ಸಣ್ಣ ಕರುಳಿನ ಚಲನೆಯಲ್ಲಿ ಸಹಕರಿಸುವ ಮೂಲಕ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ. ಅದೇ ರೀತಿ ನೀರನ್ನು ಹೀರಿಕೊಂಡು ಗಾತ್ರವನ್ನು ಹಿಗ್ಗಿಸಿಕೊಳ್ಳುವ ಸಾಮರ್ಥ್ಯದ ಮೂಲಕ ಮಲವಿಸರ್ಜನೆಯಲ್ಲಿ ಸಹಕರಿಸಿ ಮಲಬದ್ಧತೆ ಇದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರದಂತೆ ತಡೆಗಟ್ಟಿ ದೇಹದ ಆರೋಗ್ಯವನ್ನು ಸುಸ್ಥಿತವಾಗಿ ಕಾಯಲ್ಪಡುವವು. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ನಾರಿನಂಶ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಏನು ನಾವು ಇವತ್ತಿನ ದಿವಸಗಳು ನೋಡ್ತಿದ್ವಿ ರೈತ ಬಾಂಧವರೇ, ಈ 20-30 ವರ್ಷ ಹಿಂದಕ್ಕೆ ಹೋದಾಗ ಯಾರಿಗಾದರೂ ಶುಗರ್ ಬಂದಿದೆ, ಮಧುಮೇಹ ರೋಗ ಬಂದಿದೆ ಅಂದರೆ ಅಯ್ಯೋ ಅವ್ರ ಮನೆಗೆ ಶುಗರ್ ಬಂದಿದೆ ಅಂತೆ, ಅವ್ರ ಮನೆ ಶುಗರ್ ರೋಗಿ ಇದೆನಂತೆ. ಇತ್ತೀಚಿನ ಏನಾಗಿದೆ, ಮನೆಯಲ್ಲಿ 3-4 ಜನ ಇದ್ದಾರೆ. ಅದೇ ರೀತಿ ಅವ್ರಿಗೆ ಮಧುಮೇಹ ಇರತಕ್ಕಂಥ ರೋಗಿಗಳಿಗೆ ಸಿರಿಧಾನ್ಯ ಭಾಳ ಮದ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದರಲ್ಲಿ ಏನಾಗುತ್ತಂದರೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಹಾಗೂ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ಯಾವುದು? ಈ ಸಿರಿಧಾನ್ಯಗಳು. ಸಕ್ಕರೆ ಕಾಯಿಲೆ ಇರುವವರಿಗೆ, ಸ್ಥೂಲಕಾಯಿ ಅಂದರೆ ಬೊಜ್ಜು ಇರ್ತಕ್ಕಂಥವರಿಗೆ, ಅಧಿಕ ರಕ್ತದ ಒತ್ತಡ ಇರುವವರಿಗೆ ಸೂಕ್ತ ಪಥ್ಯಾಹಾರ ಒಂದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ಕಿರುಧಾನ್ಯಗಳಲ್ಲಿ ನಾರಿನಂಶ ಅರ್ಬುದ ರೋಗದ ವಿರುದ್ಧ ರಕ್ಷಣೆಯನ್ನು ಸಹ ಮಾಡುತ್ತದೆ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ ಅಂತ ಹೇಳಿದೆ, ಏನು ಐರನ್ ಅಂತ ಹೇಳಿದೆ, ಈ 4-6% ಇವುಗಳಲ್ಲಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಅತ್ಯವಶ್ಯಕವಾಗಿರ್ತಕ್ಕಂತಹ ಮೆದು ಆಮ್ಲಗಳು, ಅದರಲ್ಲೂ ಅಸಂತೃಪ್ತ ಮೆದು ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ನವಣೆ ಹಾಗೂ ಇತರ ಧಾನ್ಯಗಳಲ್ಲಿ ಕಬ್ಬಿಣಾಂಶ ಸ್ವಲ್ಪ ಹೆಚ್ಚಾಗಿದ್ದರೂ ಸಹ ಈ ಧಾನ್ಯಗಳ ಮತ್ತು ಅವುಗಳಿಂದ ಸಂಸ್ಕರಿಸಿದ ವಸ್ತುಗಳ ಶೇಖರಣೆಗೆ ಇದರಿಂದ ಯಾವ ತರಹ ತೊಂದರೆ ಆಗುವುದಿಲ್ಲ ರೈತ ಬಾಂಧವರೇ. ಅದೇ ರೀತಿ ಈ ಧಾನ್ಯಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸಿದರೆ ಇದರ ಕಬ್ಬಿಣಾಂಶ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಿಗುವುದಲ್ಲದೆ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ನಿಯಂತ್ರಿಸುವುದರಲ್ಲಿ ಬಹಳ ಸಹಾಯಕವಾಗುವುದು. ಅದೇ ರೀತಿ ರೈತ ಬಾಂಧವರೇ, ದೇಹದಲ್ಲಿ ದಿನನಿತ್ಯ ನಡೆಯತಕ್ಕಂಥ ಅನೇಕ ಕಾರ್ಯಗಳು ಸುಗಮವಾಗಿ ಅಥವಾ ಕಾರ್ಯಗತವಾಗಲು ಹಾಗೂ ದೇಹದ ಆರೋಗ್ಯವನ್ನು ಕಾಪಾಡಿ ಸುಸ್ಥಿತಿಯಲ್ಲಿಡಲು ಏನಾಗಿದೆ ಅಂದರೆ ಈ ಜೀವಸತ್ವಗಳು, ವೈಟಮಿನ್ಸ್ ಅಂತ ಹೇಳ್ತೀವಿ ಮತ್ತು ಖನಿಜ ಲವಣಾಂಶ ಅಂತ ಹೇಳ್ತೀವಿ, ಇವು ಕೂಡ ಅತಿ ಅವಶ್ಯಕವಾಗಿರ್ತವೆ. ಅದೇ ರೀತಿ ಖನಿಜಾಂಶ ಮತ್ತು ಲವಣ ಮತ್ತು ಜೀವಸತ್ವಗಳು ಕಿರುಧಾನ್ಯಗಳಲ್ಲಿ ಹೆಚ್ಚಾಗಿರೋದ್ರಿಂದ ಅತಿ ರಕ್ತದೊತ್ತಡ, ಏನು ಹೆಚ್ಚಿಗೆ ಬಿ ಪಿ ಇರುತ್ತಲ್ಲ, ಅಂಥವ್ರಿಗೂ ಕೂಡ ಒಳ್ಳೆಯ ಒಂದು ಪರಿಣಾಮವನ್ನು ಬೀರಿದೆ. ಅದೇ ರೀತಿ ಸಿರಿಧಾನ್ಯಗಳಲ್ಲಿ ಪಿಷ್ಟದ ಪ್ರಮಾಣ, ಏನು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದೆ, 50-60% ಇರುವುದರಿಂದ ಮಧುಮೇಹಿಗಳಿಗೆ, ಅದು ಡಯಾಬಿಟಿಸ್ ಇರ್ತಕ್ಕಂಥ ರೋಗಿಗಳಿಗೆ ಕಾಯಿಲೆಯನ್ನು ಹತೋಟಿಯಲ್ಲಿಡಲು ಸಾಕಷ್ಟು ಉಪಯೋಗವಾಗಿರುತ್ತದೆ. ಅದೇ ರೀತಿ ರೈತ ಬಾಂಧವರೇ, ಇನ್ನೊಂದೇನು ಹೇಳ್ತೀನಿ ಅಂದರೆ, ನಮ್ಮ ಶರೀರದಲ್ಲಿ ಜರುಗತಕ್ಕಂಥ ಜೈವಿಕ ಕ್ರಿಯೆಗಳು, ಅನ್ನು ಬಯಾಲಜಿಕಲ್ ರಿಯಾಕ್ಷನ್ಸ್, ಉತ್ಕರ್ಷಣೆಯಿಂದ ಉಂಟಾಗ್ತಕ್ಕಂಥ ಒತ್ತಡ ಇರ್ಬೋದು, ದೇಹದ ಜೀವಕೋಶಗಳಿಗೆ ಹಾನಿ ಉಂಟು ಮಾಡುವ ಹೃದಯ ರೋಗಗಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಹೃದಯ ರೋಗ, ಮಧುಮೇಹ, ಬಿ ಪಿ ಹೆಚ್ಚಾಗಿ ಕಂಡುಬರ್ತಿದೆ. ಅದಕ್ಕೆ ಮತ್ತು ಇರುಳು ಕುರುಡುತನ ಇರ್ಬೋದು, ಏನು ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಅದಿರ್ಬೋದು, ಕ್ಯಾನ್ಸರ್ನಂಥ ರೋಗಗಳಿರ್ಬೋದು, ಅಕಾಲ ಮುಪ್ಪು ಬರಲು ಕಾರಣವಾಗಿರ್ತವೆ. ಈ ಕಿರುಧಾನ್ಯ ಬೆಳೆಗಳಾಗಿರ್ತಕ್ಕಂಥ ನವಣೆ ಆಗಿರ್ಬೋದು, ಸಾಮೆ, ಬರ್ಗು ಆಗಿರ್ಬೋದು, ಆರಕ ಮತ್ತು ಊದಲುಗಳಲ್ಲಿ ಥಯಾಮಿನ್ ಇರ್ಬೋದು, ರೈಬೋಫ್ಲಾವಿನ್ ಇರ್ಬೋದು, ನಯಾಸಿನ್ ಇರ್ಬೋದು ಮತ್ತು ಬೀಟಾ ಕ್ಯಾರಟಿನ್ ಅಂತಹ ಜೀವಸತ್ವಗಳು ಮತ್ತು ಸುಣ್ಣ, ಕ್ಯಾಲ್ಸಿಯಂ ಇರ್ಬೋದು, ರಂಜಕ ಇರ್ಬೋದು, ಕಬ್ಬಿಣ ಇರ್ಬೋದು, ಮ್ಯಾಂಗನೀಸ್ ಅಂತಹ ಖನಿಜಗಳು ಮತ್ತು ಫಿನಾಲಿಕ್ ಸಂಯುಕ್ತಗಳು ಏನಾಗಿದ್ದಾವೆ, ಲಿಗ್ನಾನ್ಗಳ ಪೈಟೋ ಮತ್ತು ಟೈಕೋಟ್ರೈನ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್ ಅಂತ ಕಾರ್ಯನಿರ್ವಹಿಸಿ, ಆಂಟಿ ಆಕ್ಸಿಡೆಂಟ್ಸ್ಗಳಂತೆ ಕಾರ್ಯವನ್ನು ನಿರ್ವಹಿಸಿ ಜೀವಕೋಶಗಳಿಗೆ ಉತ್ಕರ್ಷಣೆಯಿಂದ ಹಾನಿ ಉಂಟಾಗುವುದನ್ನು ತಡೆಗಟ್ಟುತ್ತೆ ಈ ಕಿರುಧಾನ್ಯಗಳು. ಅದೇ ರೀತಿ ಈ ಕಿರುಧಾನ್ಯಗಳು ವರಕವಚದಲ್ಲಿ ಹೇರಳವಾಗಿರುವ ಖನಿಜಗಳು ಈ ದಿಸೆಯಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತಾವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ರೈತ ಬಾಂಧವರೇ. ಸರ್, ಇತ್ತೀಚೆಗೆ ಯಾವುದೇ ಬೆಳೆ ಬೆಳೆದರೂ ನಮ್ಮ ರೈತ ಬಾಂಧವರು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳು ಬಳಸ್ತಾರೆ, ಸಾಕಷ್ಟು ಕ್ರಿಮಿನಾಶಕಗಳನ್ನು ಬಳಸಿಬಿಟ್ಟು ಅದರಲ್ಲಿ ಏನು ಒಂದು ಔಷಧೀಯ ಪೋಷಕಾಂಶಗಳಾಗಿರ್ಬೋದು, ಔಷಧೀಯ ಗುಣಗಳಾಗಲಿ ಇರೋದಿಲ್ಲ ನಾವು ಬಳಸಂತ ಆಹಾರದಲ್ಲಿ. ಆದರೆ ಈ ಸಿರಿಧಾನ್ಯಗಳಲ್ಲಿ ಹೆಚ್ಚು ಒಂದು ಔಷಧೀಯ ಗುಣಗಳಿರ್ತವೆ, ಒಂದು ಪೋಷಕಾಂಶಗಳಿರ್ತವೆ ಅಂತ ಹೇಳ್ತಾರೆ, ಇದ್ರ ಮಹತ್ವ ಯಾವ ರೀತಿ ಇರುತ್ತೆ? ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಪ್ರಶ್ನೆಯನ್ನು ಇಟ್ಟಿದ್ದಾರೆ ನೀವು. ನಾವು ಉದಾಹರಣೆಗೆ ಹೇಳಬೇಕು ಅಂದರೆ ಭತ್ತನ್ನು 1 ಎಕರೆಯಲ್ಲಿ ಬೆಳಿತೀವಿ ಅಂತ ಹೇಳಿ, ಭತ್ತಕ್ಕೆ 1 ಎಕರೆಗೆ 3-4 ಕ್ವಿಂಟಲು ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕ್ತೀವಿ. ಅದೇ ರೀತಿ ನಿಮಗೆ ಭತ್ತ ಕಟಾವು ಮಾಡತಂಗಲು ಔಷಧಿಯ ಸಿಂಪರಣೆ 4-5 ಸಲ ಔಷಧಿಯ ಸಿಂಪರಣೆ ಮಾಡ್ತೀವಿ. ಆಮೇಲೆ ಏನಾಗ್ತೀವಿ, ಹಾರ್ವೆಸ್ಟ್ ಆದಮೇಲೆ ಅದನ್ನು ಮಿಲ್ ಮಾಡ್ತೀವಿ. ಮಿಲ್ ಮಾಡಿದಾಗ ಎಲ್ಲ ಪಾಲಿಶ್ ಅಕ್ಕಿ ಬೇಕು ಅಂತ ಹೇಳ್ತಾರೆ ರೈತರು ಅಲ್ವಾ, ಅದರಲ್ಲಿ ಎಲ್ಲ ಸತ್ವಗಳು ಹೋಗಿರ್ತವೆ. ಈ ಸಿರಿಧಾನ್ಯಗಳಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇದಕ್ಕೆ 1 ಎಕರೆಗೆ ಸುಮಾರು 50 ಕೆಜಿ ಗೊಬ್ಬರ, 1 ಕ್ವಿಂಟಲ್ ಗೊಬ್ಬರ ಸಾಕಾಗುತ್ತೆ. ಇದಕ್ಕೆ ಔಷಧಿ ಹೊಡೆಯುವ ಒಂದು ಪ್ರಮೇಯ ಇರುವುದಿಲ್ಲ, ಯಾವುದೇ ರೋಗಗಳು ಸಹ ಬರುವುದಿಲ್ಲ. ಇದು ಮಳೆಯ ಆಶ್ರಿತ ಬೆಳೆ ಆಗಿರೋದ್ರಿಂದ ಇದಕ್ಕೆ ಒಂದು ಶಕ್ತಿ ಇದೆ. ಈಗ ರಾಗಿ ಹುಲ್ಲಿಗೂ ಭತ್ತದಲ್ಲಿಗೂ ಕಂಪೇರ್ ಮಾಡ್ಕೊಂಡಾಗ ಏನಾಗುತ್ತೆ, ರಾಗಿ ಹುಲ್ಲನ್ನು ಇದೇ ಕುರಿ ಮೇಕೆಗಳು ಹಸುಗಳಾಗಿರ್ಬೋದು ನಿಧಾನಕ್ಕೆ ತಿಂತವೆ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಭತ್ತದ ಹುಲ್ಲಿ ತಿಂದಾಗ ಏನಾಗುತ್ತೆ, ಮತ್ತೆ ಹಸುವಾಗುತ್ತೆ, ಮತ್ತೆ ಊಟ ಮಾಡ್ತವೆ. ಈಗ ಏನಕ್ಕೆ ನಾವು ಅಕ್ಕಿಯನ್ನು ತಿನ್ನಬಾರ್ದು ಶುಗರ್ ರೋಗಿಗಳು ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಅನ್ನವನ್ನು ತಿಂದಾಗ ಏನಾಗುತ್ತೆ, ಬೇಗ ಜೀರ್ಣಕ್ರಿಯೆ ಆಗುತ್ತೆ, ಇದರಲ್ಲಿ ಸತ್ವಗಳು ಏನಿರೋದಿಲ್ಲ. ಅದೇ ರೀತಿ ರೊಟ್ಟಿ ಮುದ್ದೆ ಈಗ ಸಿರಿಧಾನ್ಯಗಳು ತಿಂದಾಗ ನಿಧಾನವಾಗಿ ಜೀರ್ಣಕ್ರಿಯೆ ಆಗುತ್ತೆ, ನಮಗೆ ಬೇಗ ಹಸಿವಾಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಸಲಹೆಯನ್ನು ಮಾಡ್ತೀವಿ. ಅದೇ ರೀತಿ ನಾವು ಸಿರಿಧಾನ್ಯಗಳಿರ್ತಕ್ಕಂಥ ಸಸ್ಯಜನ್ಯ ಅಥವಾ ಔಷಧೀಯ ಪೋಷಕಾಂಶಗಳು, ಅವುಗಳ ಮಹತ್ವಗಳೇನಪ್ಪ ಅಂದರೆ, ಪಾಲಿಫಿನಾಲ್ಸ್ ಅಂತ ಕೇಳಿದರೆ ನೀವು, ಕ್ಯಾನ್ಸರ್ ರಕ್ತಗಳ ಉತ್ಪಾದನೆಯನ್ನು ತಡೆಯುತ್ತೆ. ಯಾವುದು? ಪಾಲಿಫಿನಾಲ್ಸು. ಮತ್ತು ಅದೇ ರೀತಿ ಜೀವಕೋಶಗಳಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ, ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡುತ್ತೆ, ಮತ್ತು ಉತ್ಕರ್ಷಣೆ ವಿರುದ್ಧ ರಕ್ಷಣೆಯನ್ನು ನೀಡುವುದರ ಮೂಲಕ ಹೃದಯ ರೋಗಗಳಾಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಅಕಾಲ ಮುಪ್ಪು ಬರದಂತೆ ಇದನ್ನು ತಡೆಯುತ್ತೆ. ಅದೇ ರೀತಿ ಪಾಲಿಫಿನಾಲ್ಸ್ ರೀತಿ ಪೈಟೋಸ್ಟಿರಾಲ್ಸ್ ಅಂತ ಇದೆ, ಅದರಲ್ಲೂ ಕೂಡ ಈ ಸಿರಿಧಾನ್ಯಗಳಲ್ಲಿ ಪೈಟೋಸ್ಟಿರಾಲ್ ಇರುತ್ತೆ. ಇದೇನು ಮಾಡುತ್ತಪ್ಪ ಅಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುತ್ತೆ, ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ತಡೆಯುತ್ತೆ. ಅದೇ ರೀತಿ ಪೈಟೋಸೋನಿನ್ಗಳಂತ ಇರುತ್ತವೆ, ಇವೇನು ಮಾಡ್ತಾವಪ್ಪ ಅಂದರೆ, ಪೈಟೋಸೋನಿನ್ಗಳು ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಅದೇ ರೀತಿ ಈಸ್ಟ್ರೋಜನ್ಗಳಂತ ಇರ್ತವೆ ಈ ಸಿರಿಧಾನ್ಯಗಳಲ್ಲಿ. ಇದೇನು ಮಾಡುತ್ತಪ್ಪ ಅಂದರೆ, ಸ್ತನ ಕ್ಯಾನ್ಸರ್ ಈಗಿನ ಕಾಲದಲ್ಲಿ ಭಾಳ ಹೆಚ್ಚಾಗಿ ಕಂಡು ಬರುತ್ತೆ. ಈ ಸಿರಿಧಾನ್ಯಗಳನ್ನು ಉಪಯೋಗಿಸಿದಾಗ ಈ ಸ್ತನ ಕ್ಯಾನ್ಸರ್ ಉಂಟಾಗದಂತೆ ತಡೆಗಟ್ಟುವ ಒಂದು ಶಕ್ತಿ ಈ ಸಿರಿಧಾನ್ಯಗಳಿಗಿದೆ. ಅದೇ ರೀತಿ ಚೋದಕ ಸ್ರವಿಸುವಿಕೆಯಿಂದ ವ್ಯತ್ಯಾಸದಿಂದ ತಲೆದೋರುವ ದೈಹಿಕ ಆಗಿರ್ಬೋದು, ಮಾನಸಿಕ ತೊಂದರೆಗಳ ವಿರುದ್ಧ ರಕ್ಷಣೆಯನ್ನು ಈ ಈಸ್ಟ್ರೋಜನ್ಗಳು ನೀಡ್ತವೆ. ಇದೇ ರೀತಿ ಈಸ್ಟ್ರೋಜನ್ ರೀತಿ ಪೈಟಿಕ್ ಆಮ್ಲ, ಏನು ಪೈಟಿಕ್ ಆಸಿಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇದೇನ್ ಮಾಡುತ್ತಪ್ಪ ಅಂದ್ರೆ ಇದು ಉತ್ಕರ್ಷಣೆ ವಿರುದ್ಧ ರಕ್ಷಣೆಯನ್ನ ನೀಡುವುದರ ಮೂಲಕ ಜೀವಕೋಶಗಳನ್ನ ರಕ್ಷಣೆ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ಈ ಜೀರ್ಣಕ್ರಿಯೆ ನಿಧಾನಗೊಳಿಸಿದಾಗ ನಮಗೆ ಮಧುಮೇಹಿಗಳಿಗೆ ಉತ್ತಮವಾದಂತಹ ಆಹಾರವಾಗಿರುತ್ತದೆ. ಅದೇ ರೀತಿ ಈ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಒಂದು ನಾರಿನಂಶ ಇದೆ, ಫೈಬರ್ ಕಂಟೆಂಟ್. ಈಗ ಯಥೇಚ್ಛವಾಗಿ ಫೈಬರ್ ಕಂಟೆಂಟ್ ತಿನ್ನಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬಾಡಿ ಗಟ್ಟಿಯಾಗಿರುತ್ತೆ. ಈ ನಾರಿನಂಶ ಈ ಸಿರಿಧಾನ್ಯಗಳಲ್ಲಿ ಇರುವುದರಿಂದ ಏನಾಗುತ್ತಂದ್ರೆ ಜೀರ್ಣ ರಸಗಳೊಂದಿಗೆ ಆಹಾರ ಸಂಪರ್ಕವನ್ನು ನಿಧಾನಗೊಳಿಸುತ್ತೆ. ಅದೇ ರೀತಿ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ಮತ್ತು ಹತೋಟಿಯಲ್ಲೂ ಕೂಡ ಇಡುತ್ತೆ. ಅದೇ ರೀತಿ ದೇಹದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಸಹ ಕಡಿಮೆ ಮಾಡುತ್ತೆ ಮತ್ತು ಸಂತೃಪ್ತ ಭಾವನೆ, ನಾನು ಊಟ ಮಾಡಿದ್ದೀನಪ್ಪ ಅನ್ನೋ ಒಂದು ಭಾವನೆ ಬರುತ್ತೆ. ಕೆಲವರು ಹೇಳ್ತಾರೆ ನಾನು ಅನ್ನ ತಿಂದ್ಬಿಟ್ಟೆ ಯಾಕೋ ಒಂಥರ ಆಗಿಬಿಟ್ಟಿದೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ. ಈ ಸಿರಿಧಾನ್ಯಗಳು ತಿಂದಾಗ ನಮಗೆ ಸಂತೃಪ್ತ ಭಾವನೆ ಮೂಡುತ್ತೆ. ಅದೇ ರೀತಿ ಮಲಬದ್ಧತೆ ಮತ್ತು ಮೂಲವ್ಯಾಧಿ ವಿರುದ್ಧ ರಕ್ಷಣೆಯನ್ನು ನೀಡುತ್ತೆ. ಇದು ಔಷಧಿಯ ಗುಣಗಳಾಗಿರ್ತವೆ ರೈತ ಬಾಂಧವರೇ. ಸರ್, ಈಗ ಸಿರಿಧಾನ್ಯದಿಂದ ಇಷ್ಟೊಂದು ಔಷಧಿಯ ಗುಣಗಳಿದ್ದಾವೆ, ಇದೆಲ್ಲ ಇಷ್ಟೊಂದು ಅನುಕೂಲ ಆಗುತ್ತೆ ಅಂತಂದ್ರೆ ಇದನ್ನ ಯಾವ ರೀತಿ ಬಳಕೆ ಮಾಡಬೇಕಾಗತ್ತೆ ಸರ್ ರೈತರು? ಒಳ್ಳೆಯ ಪ್ರಶ್ನೆ ರೈತ ಬಾಂಧವರಿಗೆ. ಸಿರಿಧಾನ್ಯಗಳನ್ನ ದಿನ ಬಳಕೆ ಆಹಾರದಲ್ಲಿ ಇಡಿಯಾಗಿ ಅಥವಾ ಇತರ ಧಾನ್ಯಗಳೊಂದಿಗೆ ಸೇರಿಸಿ ಅತಿ ಸುಲಭವಾಗಿ ಇವುಗಳನ್ನು ಬಳಸಬಹುದು. ಬಹುತೇಕ ತೃಣಧಾನ್ಯಗಳಿಗೆ ಯಾವುದೇ ರೀತಿಯ ಗಾಢವಾದ ವಾಸನೆ ಇರೋದಿಲ್ಲ. ಇದಕ್ಕೆ ಇವು ಎಲ್ಲಾ ಧಾನ್ಯಗಳೊಂದಿಗೆ ಬೆರೆಯಬಲ್ಲವು, ಎಲ್ಲ ಧಾನ್ಯಗಳೊಂದಿಗೆ ಬೆರಿಬಲ್ವು. ಉದಾಹರಣೆಗೆ ದೋಸೆ ಮಾಡ್ತೀವಿ, ದೋಸೆಗೆ 1 ಕೆಜಿ ಅಕ್ಕಿ ಹಾಕೋ ಬದಲು 1/2 ಕೆಜಿ ಅಕ್ಕಿ ಹಾಕಿ 1/2 ಕೆಜಿ ತೃಣ ಧಾನ್ಯಗಳನ್ನು ಹಾಕಿ ಮಾಡೋದ್ರಿಂದ ನಮಗೆ ಯಥೇಚ್ಛವಾದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆಯುತ್ತವೆ. ಅದೇ ರೀತಿ ಸಜ್ಜೆ ಮತ್ತು ಸಿರಿಧಾನ್ಯಕ್ಕೆ ವಿಶಿಷ್ಟ ಬಣ್ಣ ಒಂದು ಪರಿಮಳ ಇದೆ. ಸಜ್ಜೆ ರೊಟ್ಟಿ ಪರಿಮಳ ಅಂತ ಅನಿಸ್ತಾ ಇರುತ್ತೆ, ಜೋಳದ ರೊಟ್ಟಿ ಕಂಪೇರ್ ಮಾಡಿದೆ. ಇವು ದೈನಂದಿನ ಆಹಾರದಲ್ಲಿ ಸೇರ್ಪಡೆ ಆಗಬೇಕು. ಅದೇ ರೀತಿ ಊದ್ಲು ಆಗಿರ್ಬೋದು, ನವಣೆ ಆಗಿರ್ಬೋದು, ಸಾವೆ ಆಗಿರ್ಬೋದು, ಬರಗು ಮತ್ತು ಆರಕಗಳಿಂದ ತಯಾರಿಸತಕ್ಕಂತಹ ಅಕ್ಕಿ ಸಾಂಪ್ರದಾಯಿಕ ಆಹಾರಗಳಲ್ಲಿ ಉದಾಹರಣೆಗೆ ಅನ್ನ ಇರಬಹುದು, ತಾಳಿಪಟ್ಟಾಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಇಡ್ಲಿ, ದೋಸೆ, ಇವುಗಳಲ್ಲಿ ಸುಲಭವಾಗಿ ಇವುಗಳನ್ನು ಉಪಯೋಗಿಸಬಹುದು ರೈತ ಬಾಂಧವರೇ. ಮತ್ತು ಅದೇ ರೀತಿ ಪೋಷಕಾಂಶಗಳ ಹೆಚ್ಚಿರೋದ್ರಿಂದ ಈ ಸಿರಿಧಾನ್ಯಗಳಲ್ಲಿ ಆರೋಗ್ಯಕ್ಕೆ ಸೂಕ್ತವಾದ ಸಿರಿಧಾನ್ಯಗಳನ್ನು ಆದಷ್ಟು ಮಟ್ಟಿಗೆ ದೈನಂದಿನ ಏನು ದಿನ ಬಳಸ್ತಕ್ಕಂಥ ಆಹಾರದಲ್ಲಿ ಬಳಸಿದರೆ ಪೋಷಣೆಯ ವೃದ್ಧಿಯನ್ನು ಬಳಸಿಕೊಳ್ಳಲು ಜಾಣತನದ ಒಂದು ಲಕ್ಷಣ ಆಗಿದೆ ನಮ್ಮ ರೈತ ಬಾಂಧವರಲ್ಲಿ. ಅದೇ ರೀತಿ ನವಣೆ, ಸಾವೆ, ಬರಗುದಂತಹ ಧಾನ್ಯಗಳನ್ನು 100 ಕಿಲೋಮೀಟರ್ ದೂರದಷ್ಟು ನಾವು ಪ್ರಮಾಣ ಸಂಸ್ಕರಿಸಿದಾಗ 70-75 ಕೆಜಿ ಅಕ್ಕಿ ಸಿಕ್ಕರೆ 40-60 ಕೆಜಿ ಅಕ್ಕಿ ಸಿಗುತ್ತೆ 1 ಕ್ವಿಂಟಲ್ಗೆ. ಅದೇ ರೀತಿ ಇತರ ಸಿರಿಧಾನ್ಯಗಳ ಒಂದು ಬಳಕೆಗಳು ಜಾನುವಾರುಗಳಿಗೂ ಮತ್ತು ಮೇವು ಒದಗಿಸಿದರೆ ಆರಕದ ಮೇವನ್ನು ಜಾನುವಾರು ಇಷ್ಟಪಡುವುದಿಲ್ಲ. ಯಾಕಂದರೆ ಆರಕದ ಪ್ರತಿ ಸಸ್ಯವು ಸಾವಿರಾರು ಬೇರುಗಳ ಸಮೂಹವನ್ನೇ ಹೊಂದಿರುತ್ತೆ. ಕಟಾವಿನ ನಂತರ ಬೇರುಗಳೆಲ್ಲ ಕೊಳೆತು ಅಂತೂ ಏನಾಗುತ್ತೆ, ಒಳ್ಳೆಯ ಗೊಬ್ಬರ ಆಗುತ್ತೆ ನಮ್ಮ ನೆಲಕ್ಕೆ. ಅದೇ ರೀತಿ ಈ ಬೆಳೆಯ ನಂತರ ತೊಗರಿ ಬಿತ್ತನೆ ಮಾಡಿದರೆ ಬೇರನ್ನು ಕೂಡ ಒಳ್ಳೆಯ ಗೊಬ್ಬರ ಬೆಳೆದೆ ತೊಗರಿ ಕೂಡ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಿರಿಧಾನ್ಯಗಳ ವೈವಿಧ್ಯತೆ ಕಡಿಮೆ ಆದ್ದರಿಂದ ಉಂಟಾಗುವ ಪರಿಣಾಮಗಳು ಏನಾಗುತ್ತಪ್ಪ ಅಂದರೆ ಸಿರಿಧಾನ್ಯ ನಾವು ಕಡಿಮೆ ಮಾಡಿದಾಗ ನಮ್ಮ ದೇಹಕ್ಕೆ ಪೌಷ್ಟಿಕ ಆಹಾರದ ಅಭಾವ ಆಗುತ್ತೆ, ತಳಿ ವೈವಿಧ್ಯ ನಾಶ ಆಗುತ್ತೆ, ಅಧಿಕ ಖರ್ಚಾಗುತ್ತೆ, ಅಧಿಕ ರಾಸಾಯನಿಕಗಳಿಂದ ಭೂ ಫಲವತ್ತತೆ ಹಾಳಾಗುತ್ತೆ, ಮತ್ತು ದನಗಳಿಗೆ ಮೇವಿನ ಕೊರತೆ ಆಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸುತ್ತೆ, ಸ್ಥಳೀಯ ಜ್ಞಾನ ಕಣ್ಮರೆ ಆಗುತ್ತೆ, ಜೀವ ವೈವಿಧ್ಯತೆ ಕಣ್ಮರೆ ಆಗುತ್ತೆ. ದಯವಿಟ್ಟು ನಮ್ಮ ರೈತ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ತಮ್ಮ ಹೊಲಗಳಲ್ಲಿ ಬೆಳೆದು ತಮಗೆ ಬೇಕಾಗಿರ್ತಕ್ಕಂಥ ಸಿರಿಧಾನ್ಯಗಳನ್ನು ಮನೆಯಲ್ಲಿ ಇಟ್ಕೊಂಡು ನಂತರ ಅದನ್ನು ಮಾರುಕಟ್ಟೆ ಮಾಡಿದ್ರೆ ನಿಮಗೆ ಆದಾಯ ದ್ವಿಗುಣಲು ಸಾಧ್ಯ. ಉದಾಹರಣೆಗೆ ರೈತ ಬಾಂಧವರೇ, ಇವತ್ತು ನವಣಕ್ಕಿ, ನವಣಕ್ಕಿ ಎಷ್ಟಪ್ಪ, 150-200 ರೂಪಾಯಿ ಕೆಜಿ ಇದೆ, ಪ್ರೊಸೆಸ್ಡ್ ಸಂಸ್ಕರಿಸಿದ ನವಣಕ್ಕಿ. ನಮಗೆ ಅದು ಬೀಳೋದು 10-15 ರೂಪಾಯಿ ಬೀಳ್ತಿತ್ತು, ಈಗ 1,500-2,000 ರೂಪಾಯಿ ಕ್ವಿಂಟಲ್ ತಗೋತಾರೆ. ನೀವು ಸಂಸ್ಕರಿಸಿದ ಅಕ್ಕಿ ಆದರೆ 200 ರೂಪಾಯಿ ಕೆಜಿ, ಅಲ್ಲಿಗೆ 20,000 ರೂಪಾಯಿ ಕ್ವಿಂಟಲ್ ಆಯಿತು 1 ಕ್ವಿಂಟಲ್ಗೆ. ನೀವು ಸಂಸ್ಕರಣೆ ಮಾಡಿ, ಹತ್ತಿರದಲ್ಲಿ ಘಟಕಗಳಿದ್ದಾವೆ, ಸಂಸ್ಕರಣ ಘಟಕ ಇರತಕ್ಕಂಥವ್ರಿಗೆ ಮಾರಾಟ ಮಾಡಿ, ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಕೂಡ ನೀವು ತಗೊಳ್ಬೋದು. ಈಗಿನ ಒಂದು ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮುಂದಿನ 2022-23 ಬಜೆಟಲ್ಲಿ ಘೋಷಿಸಿದ್ದಾರೆ ಸಿರಿಧಾನ್ಯಗಳ ಯುಗ ಅಂತ ಮಾಡ್ತೀವಿ ನಾವು ಅಂತೇಳಿ. ಅದಕ್ಕೆ ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿರಿಧಾನ್ಯಗಳನ್ನು ಮಳೆ ಆಶ್ರಿತದಿಂದ ಬೆಳೆದ್ಬಿಟ್ಟು ಏನು ಮಾಡಬೇಕು, ನಾವು ಇಟ್ಕೋಬೇಕು, ಆನಂತರ ಮಾರುಕಟ್ಟೆ ಮಾಡ್ಬೋದು. ನಮ್ಮ ಆರೋಗ್ಯಕ್ಕೂ ಇದು ಬಳಕೆ ಮಾಡಲಿಕ್ಕೆ ಹೆಚ್ಚು ಪೋಷಕಾಂಶಗಳು ನೀಡುತ್ತೆ, ಮತ್ತೆ ನಮ್ಮ ಜಾನುವಾರುಗಳಿಗೂ ಒಳ್ಳೆ ಉತ್ತಮ ಆಹಾರ ಅಂತ ಹೇಳಿದ್ರೆ ಖಂಡಿತ ನಮ್ಮ ರೈತ ಬಾಂಧವರಿಗೆ ಜಾನುವಾರುಗಳಿಗೂ ಕೂಡ ಉತ್ತಮವಾದ ಆಹಾರ ಆಗಿದೆ. ಅದೇ ರೀತಿ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಒಕ್ಕೂಟಗಳನ್ನು ಮಾಡ್ಕೊಂಡಿದ್ದಾರೆ ಸಿರಿಧಾನ್ಯಗಳ ಒಕ್ಕೂಟ. ಅವ್ರು ಏನ್ ಮಾಡ್ತಾರೆ, ರೈತರಿಂದ ಅದನ್ನ ಖರೀದಿ ಮಾಡಿಬಿಟ್ಟು ಅದನ್ನ ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಮುಖಾಂತರ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಸಿಗುತ್ತೆ, ಮತ್ತೆ ಅವರು ಒಂದು ಸಂಘ ಮಾಡ್ಕೊಂಡಾರೆ. ನಾವು ಅಲ್ಲಿಗೆ ಹೋದಾಗ ಅಲ್ಲಿಯೂ ಕೂಡ ಸಿರಿಧಾನ್ಯಗಳು ಹೇರಳವಾಗಿ ಸಿಗ್ತವೆ. ದಯವಿಟ್ಟು ಇದನ್ನ ಬೆಳಿಬೇಕಂತೇಳಿ ನಾನು ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಕಳಕಳೆಯ ಒಂದು ಮನವಿಯನ್ನ ಮಾಡ್ತಿದ್ದೇನೆ. ಸರ್, ಈಗ ಹೇಳಿದ್ರಿ ನಮ್ಮ ರೈತ ಬಾಂಧವರಿಗೆ ಸಿರಿಧಾನ್ಯಗಳು ಬೆಳಿಬೇಕು ಅಂತ ಬೆಳೆದೇನ ಬೆಳಿತಾರೆ ನಮ್ಮ ರೈತ ಬಾಂಧವರು, ಇದನ್ನ ಯಾವ ರೀತಿ ಸಂಸ್ಕರಣೆ ಮಾಡ್ಬೇಕಂತ ಹೇಳ್ತೀರ? ಸಂಸ್ಕರಣೆ ಅಂದ್ರೆ ಸಿರಿಧಾನ್ಯಗಳು ನಿಮಗೆ ಗೊತ್ತಿದೆ, ಪುರಾತನದಿಂದಲೂ ಪರಿಚಿತವಾದ ಒಂದು ಒಣಭೂಮಿಯ ಒಂದು ಮಹತ್ವವಾದ ಬೆಳೆಯಾಗಿದೆ ಸಿರಿಧಾನ್ಯಗಳು. ನಾವು ಹೇಳಿದೆ ಆವಾಗಲೇ ಬಡವರ ಆಹಾರ ಅಂತ ಪರಿಗಣಿಸತಕ್ಕಂತ ಒಂದು ಕಾಲ ಇತ್ತು, ಈಗಿನ ಒಂದು ಯುಗದಲ್ಲಿ ಇದು ಶ್ರೀಮಂತರ ಆಹಾರ ಆಗಿದೆ. ಅದೇ ರೀತಿ ಸಿರಿಧಾನ್ಯಗಳಿಂದ ಅಕ್ಕಿ ತಯಾರಿಸಲು ಮನೆಯ ಒಂದು ಒಲೆಯಲ್ಲಿ ಕುಟ್ಟುವ ಅವಶ್ಯಕತೆ ಇಲ್ಲ. ಈಗ ಹಾವೇರಿ ಇರ್ಬೋದು, ಗದಗ ಇರ್ಬೋದು, ಸಿರಿಧಾನ್ಯಗಳನ್ನು ಕುಟ್ಟಿ ಅಕ್ಕಿ ತಯಾರಿಸುವ ಯಂತ್ರಗಳನ್ನು ಸ್ಥಾಪಿಸಲಾಗಿದೆ. ಅತಿ ಸುಲಭವಾಗಿ ಹೆಚ್ಚಿನ ಒಂದು ಶ್ರಮ ಇಲ್ಲದೇ ಸಂಸ್ಕರಣೆ ಸಾಧ್ಯವಾಗಿದೆ. ಪ್ರಥಮ ಹಂತದ ಸಂಸ್ಕರಣೆ ಎಂದರೆ ಸಿರಿಧಾನ್ಯಗಳನ್ನು ಸ್ವಚ್ಛಗೊಳಿಸಿ ಅಕ್ಕಿ ತಯಾರಿಸುವುದು. ಅದೇ ರೀತಿ ಕಾಳುಗಳು ಅತಿ ಚಿಕ್ಕದಾಗಿದ್ದರಿಂದ ಏನಾಗುತ್ತೆ, ಭತ್ತ ಕುಟ್ಟುವ ಗಿರಣಿಗಳಲ್ಲಿ ಸಿರಿಧಾನ್ಯಗಳು ಕುಟ್ಟುವುದು ಅಸಾಧ್ಯ. ಅದಾಗಿದೆ ಕೆಲವೆಡೆ ಏನಾಗಿದೆ ಅಂದರೆ ಭತ್ತ ಗಿರಣಿಗಳಲ್ಲಿ ನವಣೆ ಆಗಿರ್ಬೋದು ಸಾಮೆ ಕುಟ್ಟಿದ್ರೂ ಅಕ್ಕಿ ಇಳುವರಿ ತುಂಬ ಕಡಿಮೆ ಆಗುತ್ತೆ, ಭಾಳ ನುಚ್ಚು ರುಚಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿದಾರೆ ಅಂದರೆ ಮೊದಲಿಗೆ ಮಿಲ್ಲಲ್ಲಿ ನವಣೆ ಹಾಕಿದಾಗ 8-10% ಒಂದು ಅಕ್ಕಿ ದೊರೆತಿತ್ತು. ಈಗ ಅಂದಾಜು ಏನಾಗಿದೆ, ನವಣಕ್ಕೆ ಒಂದು ಇಳುವರಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಅದಕ್ಕೆ ಸಿರಿಧಾನ್ಯಗಳಿಗೆ ಸಂಸ್ಕರಣಾ ಘಟಕಗಳಿದ್ದಾವೆ. ಅಲ್ಲಿ ಹೋದಾಗ ಏನಾಗುತ್ತೆ, ನಾವು 1 ಕ್ವಿಂಟಲ್ ರಾ ಮೆಟೀರಿಯಲ್ನ ಹಾಕಿದಾಗ ಏನಾಗುತ್ತೆ, 50-60% ನಮಗೆ ಇಳುವರಿ ಸಿಗ್ತಾ ಇದೆ. ಏನಾಗಿದೆ ಮತ್ತೆ ಸಿರಿಧಾನ್ಯ ಬಳಕೆ ಕಡಿಮೆ ಆಗಲಿ ಇನ್ನೊಂದು ಮುಖ್ಯ ಕಾರಣ ಏನಾಗಿದೆ ಅಂದ್ರೆ ಅವುಗಳಲ್ಲಿ ಅತಿ ಸಣ್ಣ ಕಲ್ಲುಗಳು, ಆ ಕಲ್ಲುಗಳು ಅಕ್ಕಿ ಆರಿಸಿದಂತೆ ತೆಗೆಯಲು ಸಾಧ್ಯವಾಗದು. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ನವಣಕ್ಕೆಂತ ಕಿರುಧಾನ್ಯಗಳಲ್ಲಿ ಕಲ್ಲುಗಳನ್ನು ತೆಗೆಯಲು ನೀರಿನಲ್ಲಿ ಜಾಲಾಡಿಸ್ತಿದ್ರು. ನೀರಿನಲ್ಲಿ ಜಾಲಾಡಿಸಿದ್ರು ಅದೊಂದು ವಾಡಿಕೆ ಆಗಿತ್ತು, ನೀರಿನಲ್ಲಿ ಜಾಲಾಡಿಸಿದಾಗ ಕಲ್ಲು ಮೇಲೆ ಬಂದ್ಬಿಡೋದು, ಕೆಳಗಿರೋದು ಅಕ್ಕಿ ಎಲ್ಲ ಮೇಲೆ ಬರೋದು. ಅದೇ ರೀತಿ ಈ ಕಷ್ಟಕರವಾದ ಒಂದು ಹೆಚ್ಚು ಸಮಯ ಬೇಕಾಗುವ ನವಣೆ ಸ್ವಚ್ಛಗೊಳಿಸುವ ಕೆಲಸವನ್ನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಯಂತ್ರಗಳು ನಿರ್ವಹಿಸ್ತಿದ್ದಾವೆ. ಆದ್ರಿಂದ ನವಣೆಯ ಉಪಯೋಗ ಹೆಚ್ಚಾಗ್ತಿದೆ. ಅದೇ ರೀತಿ ಸಂಸ್ಕರಣೆಯ ವಿಧಗಳು ಅಂದ್ರೆ ಏನಪ್ಪಾ ಅಂದ್ರೆ, ಕಾಳನ್ನ ಅಕ್ಕಿಯನ್ನಾಗಿ ಪರಿವರ್ತನೆ ಮಾಡುವುದು ಒಂದು, ಮತ್ತು ಹಿಟ್ಟು ನುಚ್ಚು ತಯಾರಿಸುವುದು, ಸಾಂಪ್ರದಾಯಿಕ ಒಂದು ಆಹಾರಗಳನ್ನು ತಯಾರಿಕೆ ಮಾಡುವುದು. ಸಾಂಪ್ರದಾಯಿಕ ಆಹಾರ ಅಂದರೆ ಸಜ್ಜೆ ರೊಟ್ಟಿ ಈ ಥರದ್ದು. ಅದೇ ರೀತಿ ಅವಲಕ್ಕಿ ತಯಾರಿಕೆ ಮಾಡುವುದು ಮತ್ತು ಔಷಧಿಯುಕ್ತ ಆಹಾರವನ್ನು ತಯಾರಿಕೆ ಮಾಡುವುದು. ಇದು ಮೌಲ್ಯವರ್ತ ಸಿರಿಧಾನ್ಯಗಳ ಆಹಾರಗಳಂದ್ರೆ ಯಾವಪ್ಪ ಅಂದರೆ, ನಿಮ್ಗೆ ಗೊತ್ತಿದೆ ಮಾರಾಟಕ್ಕೆ ಸೂಕ್ತವಾದ ಉತ್ಪನ್ನಗಳಂದರೆ ಸಾಮೆ ಇರ್ಬೋದು, ಜೋಳದ ಅವಲಕ್ಕಿ ಇರ್ಬೋದು, ನವಣೆ ಇರ್ಬೋದು, ಡಯಾಬಿಟಿಕ್ಸ್ ರಾಗಿ ಉರಿ ಹಿಟ್ಟು ಇರ್ಬೋದು, ಮಾಲ್ಟ್ ಇರ್ಬೋದು, ಖಾರ ಇರ್ಬೋದು, ರೊಟ್ಟಿ ಇರ್ಬೋದು, ದೋಸೆ ಮಿಕ್ಸ್ ಇರ್ಬೋದು, ಇವೆಲ್ಲ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಸಿರಿಧಾನ್ಯಗಳ ಒಂದು ಉಪ ಉತ್ಪನ್ನಗಳಿವು ಅಂದರೆ ಸಪ್ಲಿಮೆಂಟರಿ ಫೀಡ್ಸ್ ಅಂತ ಹೇಳ್ತೀವಿ, ಸಪ್ಲಿಮೆಂಟರಿ ಫುಡ್ಸ್ ಅಂತ ಹೇಳ್ತೀವಿ. ಸಾಂಪ್ರದಾಯಿಕ ಆಹಾರಗಳಂದ್ರೆ ನಮಗೆ ಗೊತ್ತಿದೆ, ಇಡ್ಲಿ ಮಾಡ್ತೀವಿ ಮನೆಯಲ್ಲಿ, ಅದರಲ್ಲಿ ಮಿಕ್ಸ್ ಮಾಡೋದು, ಹೆಚ್ಚಿನ ಪ್ರಮಾಣದಲ್ಲಿ ಈ ಸಿರಿಧಾನ್ಯಗಳು ಮಿಕ್ಸ್ ಮಾಡಿದಾಗ ಇಡ್ಲಿ ಆಗುತ್ತೆ, ದೋಸೆ ಇರ್ಬೋದು, ತಾಲಿಪಟ್ಟು ಇರ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಮತ್ತು ಅನ್ನಗಳನ್ನು ಸಹ ಮಾಡ್ಬೋದಾಗಿದೆ. ಆಧುನಿಕ ಆಹಾರಗಳಂದ್ರೆ ಈ ಸಿರಿಧಾನ್ಯಗಳಲ್ಲಿ ಕಟ್ಲೆಟ್ ಇರ್ಬೋದು, ಬರ್ಗರ್ ಇರ್ಬೋದು, ಮಸೊಡೆ ಇರ್ಬೋದು, ಅವನ್ನು ಕೂಡ ಮಾಡ್ಬೋದು. ಅದೇ ರೀತಿ ಆಧುನಿಕ ಆಹಾರಗಳು ಉಪಯೋಗಿಸಲು ಬೇಕಾದ ಸುಲಭವಾದ ಆಹಾರಗಳಂದ್ರೆ ನೂಡಲ್ಸ್ ಕೂಡ ಮಾಡ್ಬೋದು, ಬೇಕರಿ ತಿನಿಸುಗಳು ಮಾಡ್ಬೋದು, ಶಾವಿಗೆ ಮತ್ತು ಫ್ಲೆಕ್ಸ್ಗಳನ್ನು ಸಹ ಮಾಡ್ಬೋದಾಗಿದೆ. ರೈತ ಬಾಂಧವರು ಇದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ವಿವಿಧ ಅಂಗಗಳು. ಇನ್ನು ನಮ್ಮ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯ ಮನವಿ ಅಂದರೆ, ಸರ್ಕಾರ ಏನು ಸಿರಿಧಾನ್ಯಗಳ ಯುಗ ಅಂತ ಘೋಷಿಸಿದೆ 2022-23, ಇನ್ನು ಹೆಚ್ಚಿನ ರೈತರು ಏಕ ಬೆಳೆಯನ್ನು ಬೆಳೆಯೋದು ಬಿಟ್ಟು, ಮೆಕ್ಕೆಜೋಳ ಈ ಥರದ ಬೆಳೆಯುವುದನ್ನು ಬಿಟ್ಟು ಈ ಸಿರಿಧಾನ್ಯಗಳನ್ನು ಬೆಳೆದಾಗ ನಿಮಗೆ ಪ್ರೋತ್ಸಾಹ ಧನ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ನಿಮ್ಮ ಆರೋಗ್ಯ ಸಿಗುತ್ತೆ, ಅದ್ರ ಜೊತೆಗೆ ಇನ್ನೂ ನಮ್ಮ ಅನೇಕ ಸಮಸ್ತ ರೈತ ಬಾಂಧವರಿಗೆ ಇನ್ನೂ ನೀವು ಆಹಾರವನ್ನು ಸಪ್ಲೈ ಮಾಡ್ಬೋದು. ಇದರಿಂದ ಅವರ ಆರೋಗ್ಯನೂ ಸಹ ಸುಸ್ಥಿರವಾಗಿರುತ್ತೆ, ಮತ್ತು ಇದರಿಂದ ಆದಾಯನೂ ಕೂಡ ದ್ವಿಗುಣಗೊಳ್ಳಲು ಸಾಧ್ಯವಾಗಿದೆ. ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನು ಬೆಳೀರಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮಲ್ಲಿ ಕೇಳಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಹಾರ್ವೆಸ್ಟಿಂಗ್ ಸ್ಟೇಜ್ ಸಂಸ್ಕರಣೆ ಬಗ್ಗೆ ನಮ್ಮ ಹತ್ರ ಕೇಳಿ, ನಾವು ಖಂಡಿತ ತಾಂತ್ರಿಕ ಮಾಹಿತಿಯನ್ನು ನೀಡಲಿಕ್ಕೆ ನಾನು ಬಯಸ್ತೇನೆ. ಇದರಿಂದ ನಾನು ಸಿರಿಧಾನ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ನಿಮಗೆ ಒಂದು ಡೌಟ್ಸ್ ಕಂಡು ಬಂದಲ್ಲಿ, ಏನಾದರೂ ನಿಮಗೆ ನಾನು ಕೇಳಬೇಕು ಸರ್ ಅಂತ ಅಂದಾಗ ನನ್ನನ್ನು ದಯವಿಟ್ಟು ಸಂಪರ್ಕಿಸಿ. ನನ್ನ ಒಂದು ಫೋನ್ ನಂಬರ್ ಈ ರೀತಿ ಇದೆ, 9686660023. ನನ್ನ ಹೆಸರು ಮಾರುತೇಶ್ ಅಂತೇಳಿ. ಇನ್ನೊಮ್ಮೆ ನನ್ನ ಫೋನ್ ನಂಬರ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, 9686660023. ಸಮಸ್ತ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂಥ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಅನುಕೂಲಗಳು ಪಡ್ಕೊಂಡು ತಮ್ಮ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಈ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಸ್ತರಣಾ ಶಿಕ್ಷಣ ಘಟಕದ ವಿಸ್ತರಣಾ ಮುಂದಾಳು ಎಎಂ ಮಾರುತೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು. ನಾನು ಕೆಎಸ್ ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ